ಪೆಂಡಿ ಮಿತಲಿನ್ನು ಅದನ್ನ ಉದಯಪೂರ್ವ ಬಿತ್ತಿದ ದಿನ ಬಿತ್ತಿದ ಮರುದಿನ ಅದನ್ನು ಅಷ್ಟೇ 700 ml ಒಂದು ಎಕರೆಗೆ ಸಿಂಪರಣೆ ಮಾಡಿ. ಪೋಸ್ಟ್ ಎಮರ್ಜೆನ್ಸಿ ಅಂದರೆ ಉದಯೋತ್ತರ ಇದೆ, ಉದಯೋತ್ತರ ಇಮೆಜತೆ ಪೇರ್ ಅಂತ ಇದೆ. ಸೊ ಅದು ಪರ್ಸೂಟ್ ಅಂತ ಬೇರೆ ಬೇರೆ ಕಂಪ್ನಿ ಸಿಗುತ್ತೆ. ಸೊ ಅದನ್ನು ನಾವು ಕಳೆಗಳ ಸಂಖ್ಯೆ 2-5 ಇದ್ದಾಗ ನಾವು ಸಿಂಪರಣೆ ಮಾಡಬೇಕು. ಕಳೆಗಳಲ್ಲಿ ಎಲೆಗಳ ಸಂಖ್ಯೆ 2-5 ಹಂಗೆ ಸಿಂಪರಣೆ ಮಾಡಿದಾಗ ಅದನ್ನು ಹತೋಟಿ ಮಾಡ್ಬೋದು, ಯಾವನ್ನ ಕಳೆಗಳನ್ನ. ಸೊ ನೀವು ಬರೇ ಕಳೆನಾಶಕನ ಹೇಳ್ತಾ ಇದ್ದೀರಲ್ಲ ಸರ್, ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಲೇಬರ್ ಅಭಾವ ಭಾಳ ಇರೋದ್ರಿಂದ ನಾವು ಕಳೆನಾಶಕಗಳನ್ನ ಉಪಯೋಗಿಸ್ಬೋದು. ಅದೇನನ್ನ ಹಾನಿಯಾಗುತ್ತೆ ಸರ್ ವಾತಾವರಣಕ್ಕೆ? ಸೊ ಖಂಡಿತ ಹಾನಿಯಾಗಲ್ಲ. ಯಾವಾಗ ಅಂದರೆ ನಾವು ಶಿಫಾರಸು ಮಾಡಿದ ಕಳೆನಾಶಕವನ್ನು ಶಿಫಾರಸು ಮಾಡಿದ ಸಮಯದಲ್ಲಿ, ಬಿತ್ತಿದ ದಿನ ಬಿತ್ತಿದ ಮರುದಿನ ಅಂದರೆ ಆವಾಗಲೇ ಸಿಂಪರಣೆ ಮಾಡಬೇಕು. ಸೊ ಆಮೇಲೆ 20-25 ದಿನ ಅಥವಾ ಕಳೆಗಳಲ್ಲಿ ಎಲೆಗಳ ಸಂಖ್ಯೆ 2-5 ಇದ್ದಂಗೆ ಅವಾಗ ಸಿಂಪರಣೆ ಮಾಡಿದ್ರೆ ಮಾತ್ರ ನಮಗೆ ಹತೋಟಿ ಆಗುತ್ತೆ. ಸ್ವಲ್ಪ ಕಳೆ ಜಾಸ್ತಿ ಇದೆ, ಕಸ ಜಾಸ್ತಿ ಇದೆ, ನಾವು ಹೆಚ್ಚಿಗೆ ಹೊಡಿತೀವಿ ಅಂತಂದರೆ ದಯವಿಟ್ಟು ಮಾಡಬೇಡ್ರಿ. ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ಯಾವುದೇ ಕಳೆನಾಶಕವನ್ನು ಬಳಸೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಭಾಳ ದಿನ ನಮ್ಮ ಸಂಶೋಧನಾ ನಿರ್ದೇಶಕರ ಕಚೇರಿಗೆ ದಿನ ಲೆಟ್ರ್ ಬರ್ತಾ ಇದ್ದಾವೆ, ಜಂಟಿ ಕೃಷಿ ನಿರ್ದೇಶಕರಿಂದ ದಿನ ಬರ್ತಾ ಇದ್ದಾವೆ. ಏನಂದರೆ ಕಳೆನಾಶಕ ಯಾವುದೋ ಒಂದು ಎಲ್ಲ ಕಳೆ ಹೋಗೋದಕ್ಕೆ ಒಂದು ಕಳೆನಾಶಕ ಏನೋ ತಂದಿಟ್ಟಿರ್ತಾರೆ, ಅದನ್ನು ಸಿಂಪರಣೆ ಮಾಡ್ತಾರೆ, ಬೆಳೆಯೆಲ್ಲ ಹಾನಿ ಆಯ್ತು ಸರ್. ಅದಕ್ಕೆ ನಿಮಗೆ ಸರಿಯಾದ ಮಾಹಿತಿ ಇದ್ದರೆ ಮಾತ್ರ ಕಳೆನಾಶಕ ಸಿಂಪರಣೆ ಮಾಡಿರಿ, ಇಲ್ಲಾಂದರೆ ನಿಮ್ಮದೇನು ರೈತರ ಪದ್ಧತಿ ಇದೆಯಲ್ಲ, ಸೊ ಎಡೆ ಕುಂಟೆ ಹೊಡೆಯೋದು, ಸೊ ಅದೇ ಥರ ಮಾಡಿರಿ. ಸೊ ಆಮೇಲೆ ಈಗ ಇದನ್ನು ಅದು ಭತ್ತ ಏನನ್ನು ಬೆಳೆದ್ರೆ ಭತ್ತದಲ್ಲೂ ಸಮೇತ, ಸೊ ಬಿತ್ತಿದ ದಿನ ನಾವು ಪೆಂಡಿಮಿತಲಿನ್ ಅಂತ ಬ್ಯೂಟೋಕ್ಲೋರ್ ಅಂತ ಸಿಗುತ್ತೆ. ಸೊ ಆಮೇಲೆ ಏನಂತಂದರೆ ಈಗ ಭಾಳ ಥರ ಬಂದಿದೆ ಪೋಸ್ಟ್ ಎಮರ್ಜೆನ್ಸಿ ಆಲ್ ಮಿಕ್ಸ್ ಅಂತ ಸಿಗುತ್ತೆ, ಬರೀ 8 gram ಅಷ್ಟೇ ಒಂದು ಎಕರೆ. ಸೊ ಆ ಥರ ಸಿಂಪರಣೆ ಮಾಡಬೇಕು. ಈ ಥರ ಭಾಳ ಕಳೆನಾಶಕ ಇದ್ದಾವೆ. ಸೊ ಬಟ್ ನಿಮಗೆ ಕಳೆನಾಶಕದ ಮಾಹಿತಿ ನಿಮಗೆ ಗೊತ್ತಿದ್ದರೆ ಅದು ಯಾವಾಗ ಸಿಂಪರಣೆ ಮಾಡಬೇಕು, ಅದರ ಪ್ರಮಾಣ ಎಷ್ಟು, ಅದು ಗೊತ್ತಿದ್ದರೆ ಮಾತ್ರ ಸಿಂಪರಣೆ ಮಾಡಿರಿ ದಯವಿಟ್ಟು. ಇಲ್ಲ ಅಂತಂದರೆ ತಜ್ಞರ ಮಾಹಿತಿಯೊಂದಿಗೆ ಮಾತ್ರ ಅದನ್ನು ಉಪಯೋಗಿಸ್ರಿ. ಕಳೆನಾಶಕದಲ್ಲಿ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಬೆನಿಫಿಟ್ ಇದೆ ಅದ್ರದ, ಸೊ ಹಾನಿಕಾರಕನೂ ಅಷ್ಟೇ ಇದೆ. ನಮ್ಮ ರೈತರಿಗೆ ಮನದಟ್ಟು ಮಾಡಿ ಈಗ 1 ವರ್ಷ ನಿಮಗೆ ಮಾಡಿಬಿಟ್ರೆ ಅವಾಗ ಕಂಟಿನ್ಯೂಸ್ ಆಗಿ ಅವಾಗ ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತೆ. ದಯವಿಟ್ಟು ಪ್ರಮಾಣಕ್ಕಿಂತ ಹೆಚ್ಚಿಗೆ ಜಾಸ್ತಿ ನೀವು ಉಪಯೋಗಿಸ್ಬಾರ್ದು. ಯಾವುದನ್ನು ಕಳೆನಾಶಕದ ಬಗ್ಗೆ ಈಗ ಹೇಳೋದಲ್ಲ ಹಿಂಗಾರು ಬೆಳೆಗಳಲ್ಲಿ, ಸೊ ಅದೇ. ಆಮೇಲೆ ಕುಸುಬೆಯಲ್ಲಿ ಯಾವುದೇ ಕಳೆನಾಶಕ ಇನ್ನು ನಾವು ಬಿಟ್ಟು ಬಿಡುಗಡೆ ಮಾಡಿಲ್ಲ. ಆಮೇಲೆ ಹಿಂಗಾರಲ್ಲಿ ಆದಷ್ಟು ಕಸ ಬರೋದಿಲ್ಲ, ಯಾಕಂದರೆ ಮಳೆ ಕಡಿಮೆ ಇರುತ್ತೆ, ಏನು ತೇವಾಂಶ ಹಿಡಿದಿಟ್ಟಿರುತ್ತಲ್ಲ ಕಪ್ಪು ಭೂಮಿಯಲ್ಲಿ, ಅದರಿಂದನೇ ಬೆಳೆ ಬೆಳೆಯುತ್ತಲ್ಲ, ಆದಷ್ಟು ಕಡಿಮೆ. ನಾವು 1-2 ಸರಿ ಎಡೆ ಕುಂಟೆ ಹೊಡೆದ್ಬಿಟ್ರೆ ನಮಗೆ ಬೆಳೆ ಬರುತ್ತೆ. ಮುಂಗಾರಲ್ಲಾದರೆ ಮಳೆ ಬರ್ತಾ ಇರುತ್ತಲ್ಲ ಕಸ ಜಾಸ್ತಿ ಇರುತ್ತೆ. ಮುಂಗಾರಿಗಿಂತ ಹಿಂಗಾರಲ್ಲಿ ಕಳೆ ಕಡಿಮೆ ಇರುತ್ತೆ ಪ್ರಮಾಣ. ಇದುವರೆಗೆ ಹಿಂಗಾರು ಬೆಳೆಗಳಲ್ಲಿ ಕಳೆಗಳ ನಿರ್ವಹಣೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎನ್ ಆನಂದ್ ಅವರಿಂದ ಮಾಹಿತಿಯನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಕೇಳೋಣ ಮಾನ್ವಿ ತಾಲೂಕಿನ ಬಲ್ಲಡಕಿ ಗ್ರಾಮದ ಬಸವರಾಜ್ ಅವರ ಮೆಣಸಿನಕಾಯಿ ಮತ್ತು ಸೋಲಾರ್ ಪಂಪ್ಸೆಟ್ನ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಬಸವರಾಜ್ ಅಂತೇಳಿ. ಇವರು ಮಾನ್ವಿ ತಾಲೂಕಿನ ಬಲ್ಲಡಕಿ ಗ್ರಾಮದ ರೈತರು. ಇವರ ಒಂದು 6 ಎಕರೆ ಕ್ಷೇತ್ರ ನಮ್ಮ ಸಿರ್ವಾರಿಂದ ಲಿಂಗ್ಸ್ಕೂರು ಹೋಗುವಂಥ ಒಂದು ಮುಖ್ಯ ರಸ್ತೆಯಲ್ಲಿದೆ. ಸೋಲಾರನ್ನು ಹಾಕ್ಕೊಂಡಿದ್ದಾರೆ, ಬೋರ್ವೆಲ್ಗಳನ್ನು ಹಾಕ್ಕೊಂಡಿದ್ದಾರೆ, ಜೊತೆಗೆ 6 ಎಕರೆ ಭೂಮಿಯಲ್ಲಿ ಈ ಮೆಣಸಿನಕಾಯಿ ಬೆಳೆಯನ್ನು ಹಾಕ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಅವರ ಒಂದು ಸೋಲಾರ್ ಪಂಪ್ಸೆಟ್ಟಿನ ಅನುಭವ, ಬೇಸಾಯದ ಅನುಭವಗಳು, ಮೆಣಸಿನಕಾಯಿ ಬೆಳೆಯ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಬಸವರಾಜ್ ಅವರೇ, ಮುಖ್ಯವಾದ ರಸ್ತೆಯಲ್ಲಿ ನಿಮ್ಮ ಹೊಲ ಇದೆ, ಹೇಗೆ ಅನಿಸ್ತಿದೆ ಒಕ್ಕಲ್ತನ? ಪರವಾಗಿಲ್ಲ ರೀ, ನೀರು ಒಂದು ಚೆನ್ನಾಗಿ ಬರಬೇಕಂತ ಐತೆ ನಮಗೆ. ನೀರು ಚೆನ್ನಾಗಿ ಬಂದಪ್ಪ ಅಂದ್ರೆ ಈ 6 ಎಕರೆ ಭೂಮಿಯಲ್ಲಿ ನಾವು ಚಲೋತ್ತಿನಾಗಿ ಬೆಳೆ ಬೆಳೆಯಬಹುದು ಅಂತ ನಮ್ಮ ವಿಚಾರ ಐತೆ ರೀ. ಈಗ 6 ಎಕರೆ ಭೂಮಿಯಲ್ಲಿ ಮೆಣಸಿನಕಾಯಿನ ಹಾಕೊಂಡಿದ್ರಿ, ಈ ಮೆಣಸಿನಕಾಯಿ ಹಾಕೋಕ್ಕಿಂತ ಮುಂಚೆ ಏನಿತ್ತು ನಿಮ್ಮ ಬೇಸಾಯ? ಅವಾಗ ಒಕ್ಕಲ್ತನ ಹೇಗೆ ನಡೀತಿತ್ತು? ಜೋಳ ಆಗ್ತಿದ್ವು ರೀ, ಜೋಳ ಆಗ್ತಿದ್ವಿ, ಜೋಳ ಬರ್ತಿತ್ತು, ಅದು ಅಷ್ಟು ಏನು ಬೆಳೆ ಬರ್ತದಿಲ್ಲ. ಆಮೇಲೆ ಹತ್ತಿ ಆಗ್ತಿದ್ವಿ, ಹತ್ತಿ ಮಳೆ ಆಧಾರದ ಮೇಲೆ ಬರ್ತಿತ್ತು, ಅದು ಅಷ್ಟು ಇಲ್ಲಿವರೆಗೆ ಲಾಭದಾಯಕ ಏನು ಬರಲಿಲ್ಲ ನಮ್ಗೆ. ಇದು ನಾವು ಬೋರ್ ಹೊಡಿಸಿದ ನಂತರ ಎಲ್ಲ ಫಿನಿಶಿಂಗ್ ಮಾಡಿ ಇದು ಮಾಡಿ ತೋಟ ಮಾಡಬೇಕಂತ ಒಂದು ವಿಚಾರ ಬಂತು ನಮ್ಗೆ. ಆ ತೋಟ ಮಾಡೋಕೆ ಹೋದ್ವಿ, ಅದು ನೀರು ಸ್ಟ್ರಕ್ ಆಗಿ ನಿಂತು ನೀರು ಸರಿಯಾಗಿ ಬರಲಿಲ್ಲ. ಅದಕ್ಕೆ ಮತ್ತೆ ಮೆಣಸಿನಕಾಯಿ ಸ್ವಲ್ಪ ಮಾಡಿದ್ವಿ, ಓದು ಬೆಳೆ ಅಚ್ಚೆ ಬೆಳೆ ಮಾಡಿದ್ದು ಅದು ಸರಿಯಾಗಿ ಬರಲ್ಲ, ನೀರು ಹೋಗಿ ನಿಂತು ಮತ್ತೆ ಟ್ಯಾಂಕರ್ ಕೂಡ ನಾವು ನೀರು ಹೊಡೆದು ಬೋರಿಗೆ ಬಿಟ್ಟು ಬೋರ್ ಮುಖಾಂತರ ಮತ್ತೆ ಅದು ಬೆಳಗ್ಗೆ ಕೊಟ್ಟಿವಿ. ಅಲ್ಲಿಂದ ಅದು ಖರ್ಚಂತೂ ಬಂತು, ಮ್ಯಾನೇಜ್ ಮಾಡಿದ್ವಿ. ಆಮೇಲೆ ಓದು ಬೆಳೆಗೆ ಚೆನ್ನಾಗಿ ಬಂದದ್ದು, 2.5 ಎಕರೆದು 1 80 ಕ್ವಿಂಟಲ್ ತನಕ ಮೆಣಸಿನಕಾಯಿ ಬಂತು. ಅಂದ್ರೆ ಒಟ್ಟಿನಲ್ಲಿ ಏನೋ ಒಂದು ಮಾಡಬೇಕು, ತೋಟಗಾರಿಕೆನೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನದಿಂದ ಒಟ್ಟಿನಲ್ಲಿ ನಿಮ್ಮ ಈ ಭೂಮಿಯಾಗ 6 ಎಕರೆ ಜಾಗ ಎಷ್ಟು ಬೋರ್ ಅದಾವ್ರಿ? ಎರಡು ಬೋರ್ ಇದಾವ ಟೋಟಲ್ ಹೊಡಿಸಿದ್ದಂದ್ರೆ 14 ಬೋರು, 14ರಲ್ಲಿ 2 ಪಾಸ್ ಆಗ್ಯಾವ. ಒಂದು ಕರೆಂಟ್ಗೆ ಇದು ಮಾಡಿ, ಒಂದು ಸೋಲಾರ್ಗೆ. ಇದು 14 ಬೋರಲ್ಲಿ 2 ಬೋರ್ಗಳಿದಾವೆ, ಚೆನ್ನಾಗಿ ಪರಿಪೂರ್ಣ ನೀರು ಇದಾವ? ಇಲ್ರಿ, ಒಂದು ಸೋಲಾರ್ದು ಭಾಳ ಕಡಿಮೆ ಐತೆ, ಅದು 1.5 ಇಂಚು, ಅದು ಪೂರ್ತಿ ಪ್ರಮಾಣದಲ್ಲಿ ಒಗೆಯೋದಲ್ಲ, ಹಿಡಿದು ಬಿಡಕತ್ತದೆ. ಕರೆಂಟಿಂದು ಕಂಟಿನ್ಯೂಸ್ 2 ಇಂಚು ಬರಕತ್ತದೆ. ಈಗ ಬೋರ್ವೆಲ್ ಹಾಕ್ಸಿದ ಮೇಲೆ ಕರೆಂಟಿನ ವ್ಯವಸ್ಥೆ ಹೆಂಗೆ ಮಾಡಿದ್ರಿ? ಫಸ್ಟ್ ಬೋರ್ ಬಿದ್ದ ನಂತರ ಸೋಲಾರ್ ಹಾಕ್ಸ್ತೀವಿ. ಸೋಲಾರ್ಲಿಂದ ಇದು ನೀರು ಕಡಿಮೆ ಬಂತು, ಏನು ಮಾಡೋಕ್ಕಾಗಲಿಲ್ಲ, 1 ವರ್ಷ ಬಿಟ್ಬಿಟ್ವಿ. ಆಮೇಲೆ ಮತ್ತೆ ಬೋರ್ ಹೊಡಿಸ್ತೀವಿ, ಒಂದು 4, 4ರಲ್ಲಿ 1 ಪಾಸ್ ಆಯ್ತು. ಪಾಸ್ ಆದ ನಂತರ ನಾವು ಕಲ್ಲಂಗಡಿ ಮಾಡಿದ್ವಿ 3 ಎಕರೆ, ಈ ಕಡೆ 3 ಎಕರೆ ಮೆಣಸಿನ ಗಿಡ ಮಾಡಿದ್ವಿ. ಅದು ಆ ಟೈಮ್ನಲ್ಲಿ ಮೋಡ ಆಗಿ ಕಂಟಿನ್ಯೂಸು ಸೂರ್ಯ ಹೊರಗೆ ಬರಲಿಲ್ಲ, ಸೋಲಾರ್ ನಡಲಿಲ್ಲ. ಆವಾಗ ಮತ್ತೆ ಕರೆಂಟ್ಗೆ ವಿಚಾರ ಮಾಡಿ ಕರೆಂಟು ಇಮ್ಡಿಯೆಟ್ಲಿ 1 ವಾರ 10 ದಿವಸದಲ್ಲಿ ಆ ಕರೆಂಟ್ ಎಳಿಸಿ ಮತ್ತೆ ಅದು ಕಲ್ಲಂಗಡಿಗೆ ನೀರು ಕೊಟ್ಟಿವಿ. ನೀರು ಕೊಟ್ಟು ಸ್ವಲ್ಪ ದಿನ ನಂತರ ನೀರು ಕೂಡ ಹೋಗಿಬಿಡಿತು, ಅಲ್ಲಿಗೆ ಬೆಳೆನೂ ಸರಿಯಾಗಿ ರೀತಿಯಲ್ಲಿ ಬರಲಿಲ್ಲ, ಲಾಸ್ ಆಯ್ತು, ಅದು ಕಲ್ಲಂಗಡಿ ಲಾಸ್ ಆಯಿತು. ಆಮೇಲೆ ಮತ್ತೆ ಅದನ್ನು ಬಿಟ್ಬಿಟ್ವಿ ನೀರು. ಆಮೇಲೆ ಆಟೋಮೆಟಿಕ್ ಆಗಿ ಮತ್ತೆ ಬೇಸಿಗೆಯಲ್ಲಿ ಅದೇನೋ ಮಾಡೋದೇ ಮಾಡಿದ್ವಿ, ಇಂಪ್ರೂವ್ಮೆಂಟ್ ಆಯ್ತು. ಅದು ಆದ ನಂತರ ಮತ್ತೆ 2.5 ಎಕರೆ ಮಾಡಿದ್ವಿ. 2.5 ಎಕರೆದು ಚಲೋ ಇಳುವರಿ ಬಂತು, 80 ಕ್ವಿಂಟಲ್ ತನಕ ಮೆಣಸಿನ್ಕಾಯಿ ಬಂತು, 1-7 ಕ್ವಿಂಟಲ್ ಮ್ಯಾಗ ತೊಗರಿ ಬಂತು, ಉಳಿದದ್ದು ಚೆನ್ನಾಗಿ ಬಂತು. ಬೇಸಿಗೆ ಬೆಳೆ ಸ್ವಲ್ಪ ಮಾಡಿದ್ವಿ 2 ಎಕರೆ, ಅದು ಲಾಸ್ ಆಯ್ತು, ಅದು ಬರಲಿಲ್ಲ. ಮತ್ತೆ ಇದು 2.5 ಎಕರೆ ಮಾಡಿದ್ದಂತೂ 80 ಕ್ವಿಂಟಲ್ ಬೆಳೆ ಬಂದಿದೆ. ಬಸವರಾಜ್ ಅವ್ರೆ, ಅಂತಂದ್ರೆ ಒಕ್ಕಲ್ತನ ಏರಿಳಿತ ಅಂದ್ರೆ ಒಕ್ಕಲ್ತನ ಮಾಡ್ಬೇಕಪ್ಪ ಅಂದ್ ಇವೆಲ್ಲ ಅನುಭವಿಸ್ಬೇಕು ರೈತರು, ಅನುಭವಿಸ್ಬೇಕು. ಅದನ್ನ ಬರ್ತದ, ಲಾಭನ ಬರ್ತದ ಅಂತೇಳಿ ತಲೆಗೆ ಇಟ್ಕೋಬಾರ್ದು. ಇಲ್ಲ, ಅದು ಲಾಭನೂ ಬರ್ಬೋದು, ನುಕ್ಸಾನು ಆಗ್ಬೋದು. ಇದು ಬಿಡ್ತಕ್ಕಂಥದ್ದಲ್ಲ, ನಮ್ದು ಒಕ್ಕಲ್ತನ ಕಂಟಿನ್ಯೂಸ್ ಮಾಡಲೇಬೇಕದು. ಈಗ ಬಲ್ಲಟಗಿಯಿಂದ ನಿಮ್ಮ ಈ ಕ್ಷೇತ್ರ ಎಷ್ಟು ಕಿಲೋಮೀಟರ್ ಆಗತ್ತೆ ರೀ ನಿಮ್ಮ ಹೊಲದಿಂದ ಮತ್ತೆ ಈ ಮನೆಗೆ? 10 ಕಿಲೋಮೀಟರ್ ಆಗ್ತದ ರೀ, ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ರೀ ಕಂಟಿನ್ಯೂ, 1 ದಿವಸ ಗ್ಯಾಪ್ ಮಾಡಲ್ಲ. ನಾವು ಬಿಟ್ರೆ ನಮ್ಮ ಮಗ ಬರ್ತಾನೆ, ನಮ್ಮ ಮಗ ಬಿಟ್ರೆ ನಾವು ಬರ್ತೀವಿ, ಇಲ್ಲಾಂದ್ರೆ ನಮ್ಮ ಮನುಷ್ಯರು ಬರ್ತಾರೆ. ಕಂಟಿನ್ಯೂಸ್ ಕೆಲಸ ಇದ್ದೇ ಇರ್ತದೆ. ಈಗ ಸೋಲಾರ್ ಹಾಕೊಂಡ್ರಿ, ಎಷ್ಟು ವರ್ಷ ಆಯಿತು ಸೋಲಾರ್ ಹಾಕೊಂಡು, ಎಷ್ಟು ಖರ್ಚು ಬಂತು ರೀ ನಿಮ್ಗೆ, ಏನು ಅನುಕೂಲ ನಿಮ್ಗೆ? ಇಲ್ಲ, ಗೌರ್ಮೆಂಟ್ಲಿಂದ ಅದು ಸಬ್ಸಿಡಿ ಇತ್ತು. ನಾವು ಜನರಲ್ ಇದರಲ್ಲಿ 1 ಲಕ್ಷ ರೂಪಾಯಿ ಕಟ್ಬಿಟ್ರೆ ಉಳಿದದ್ದೆಲ್ಲ ಗೌರ್ಮೆಂಟೇ ತುಂಬಿಕೊಂಡದ, ಸಬ್ಸಿಡಿ ಕೊಟ್ಟದೆ. 1 ಲಕ್ಷದಲ್ಲಿ ಕಂಪ್ಲೀಟ್ ಇದು ಮಾಡಿ ಹೋಗ್ಯಾರೆ. ಸೋಲಾರು ನಿಮ್ಮ ಪ್ರಾರಂಭದಲ್ಲಿ ಅನುಕೂಲ ಆತ? ಅನುಕೂಲ ಆಯಿತು, ಆದ್ರೆ ನೀರು ಬೋರ್ಲಿಂದ ನೀರು ಸರಿಯಾಗಿ ಬರಲಿಲ್ಲ ನಮ್ಗೆ, ಬರಲಾರ್ದಕ್ಕೆ ಬೆಳೆ ಮಾಡೋಕ್ಕೆ ಹಿಂದೆ ಮುಂದೋಡಿ ಮಾಡಲಿಲ್ಲ ಬೆಳೆ. ಹಂಗೆ 1 ವರ್ಷ ಹಂಗೆ ಬಿಟ್ಟಿವಿ. 2ನೇ ವರ್ಷಕ್ಕೆ ಇನ್ನು ಮತ್ತೆ ಬೋರ್ ಹಾಕ್ಸಿ ಆ ನಂತರ ಮತ್ತೆ 3 ಎಕರೆ ಮೆಣಸಿನ ಗಿಡ, 3 ಎಕರೆ ಕಲ್ಲಂಗಡಿ ಮಾಡಿದ್ವಿ. ಕಲ್ಲಂಗಡಿ ಮಾಡಿದ ನಂತರ ಕಲ್ಲಂಗಡಿ ಲಾಸ್ ಆಯಿತು, ಅದು ಮೆಣಸಿನ ಗಿಡ ಲಾಸ್ ಆಗೋ ಪರಿಸ್ಥಿತಿಯಲ್ಲಿ ಇತ್ತು. ಆದ್ರೆ ಆ ಮೂಮೆಂಟ್ನಲ್ಲಿ ನೀರು ಹೋಯ್ತು, ಟ್ಯಾಂಕರ್ ಹಚ್ಚಿ ಹೊಡೆದು ಮತ್ತೆ ಬೋರಿಗೆ ಬಿಟ್ಟು, ಬೋರ್ ಮುಖಾಂತರ ನಾವು ಬೆಳಿಗ್ಗೆ ನೀರು ಬಿಟ್ಟು ಆ ಬೆಳೆ ತಗೊಂಡಿವಿ. ಲಾಸ್ ಏನು ಆಗಲಿಲ್ಲ, ಅದು ಏನು ಮಾಡಿದ ಇನ್ವೆಸ್ಟ್ಮೆಂಟ್ ಹಾಕಿದ್ದು ಬಂದ್ಬಿಡ್ತು. ಈ ಮೊನ್ನೆ ಏನು 2.5 ಎಕರೆ ಹಾಕಿದ್ದು ಚೆನ್ನಾಗಿ ಬಂದಿದೆ. ಈಗ 6 ಎಕರೆ ಭೂಮಿಲೂ ಕೂಡ ಚೆನ್ನಾಗಿ ಮೆಣಸಿನಕಾಯಿ ಹಾಕಿದ್ದೀರಿ, ಯಾವ ವೆರೈಟಿ ಹಾಕಿದ್ರಿ, ಹೆಂಗೆ ಹಾಕಿದ್ರಿ? ಹೋದ ಸಲ 2.5 ಎಕರೆ ಗುಂಟೂರ್ಕಾಯಿ ಸೂಪರ್ ಟನ್ ಅಂತೇಳಿ ಹಾಕಿದ್ವಿ, ಅದು ಚೆನ್ನಾಗಿ ಬಂತು. ಈ ಸಲ ಹಾಕಿದ್ದು ಬ್ಯಾಡಗಿ ಹಾಕಿವಿ, ಅಂದರೆ ಒಣಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಸೀಜೆಂಟ ಬ್ಯಾಡಗಿ, ಮತ್ತು ಸರ್ಪನ್ ಅಂತೇಳಿ ಅದೊಂದು ಕಂಪ್ನಿ ಬೇರೆ, ಅದು ಬ್ಯಾಡಗಿ, ಮತ್ತು ಕಡ್ಡಿ ಬ್ಯಾಡಗಿ, ಇದೆಲ್ಲ ಕಡ್ಡಿ ಬ್ಯಾಡಗಿ. ಅದು ಸ್ವಲ್ಪ ಖಾರದ ಕಾಯಿ ಅಂತೇಳಿ ನಡಬಾರ್ಕ 1.5 ಎಕರೆ ಖಾರದ ಕಾಯಿ ಮಾಡಿವಿ. ಅಂದರೆ 3 ವೆರೈಟಿ ಹಾಕಿರಿ? 3 ವೆರೈಟಿ ಹಾಕಿವಿ. ಹೇಗೆ ಅನಿಸ್ತೀರಿ 3 ವೆರೈಟಿ ನೋಡಿಕೊಂಡಾಗ, ಕಡ್ಡಿ ಬ್ಯಾಡಗಿ ಮತ್ತು ಇನ್ನೊಂದು ಖಾರದ ಬ್ಯಾಡಗಿ? ಇಲ್ಲ, ಸೀಜೆಂಟ ಚೆನ್ನಾಗಿ ಬರ್ತಾ ಅಂತ ಕಾಣಿಸ್ತದೆ. ನಾವು ಫಸ್ಟ್ ಟೈಮ್ ಇದು ಹಾಕಿದ್ದು, ಸೀಜೆಂಟ ಭಾಳ ಚೆನ್ನಾಗಿ ಬಂದಿದೆ. ಅದು ಸರ್ಪನ್ ಮಾತ್ರ ಸ್ವಲ್ಪ ಫಾಸ್ಟ್ ಬೆಳೀತಿದೆ, ಅದು ಒಳ್ಳೆ ಬಿಡಕತ್ತದೆ. ಅದಕ್ಕೆ ಅವೆಲ್ಲ ಕಟ್ಟಿಗಳು ತರಿಸಿ ನಿನ್ನೆ ಹೋಗಿ ಸಿಂಧೂರಲ್ಲಿ ಖರೀದಿ ಮಾಡ್ಕೊಂಬಂದು ತಂದು ನಾಳೆಯಿಂದ ಪ್ರಾರಂಭ ಮಾಡ್ಬೇಕು. ಅವು ಕಡ್ಡಿ ಕಟ್ಟಿ ಮತ್ತು ದಾರ ಕಟ್ಬೇಕು? ದಾರ ಕಟ್ಬೇಕು, ಸೈಡು ಕಟ್ಟಿಗೆಂದು ಕಟ್ಟಿಗೆ ಕಟ್ಟಿಗೆಯನ್ನು ನೆಡೆ ಹಾಕಿ ಸೈಡು ದಾರಗಳು ಕಟ್ಬೇಕಂತ ಪ್ರಯತ್ನ ಮಾಡಕತ್ತೀರಿ. ನೀರಿನ ಅನುಕೂಲ ಏನು, ಹರಿ ನೀರಾವರಿ ಡ್ರಿಪ್ ಮಾಡ್ಕೊಂಡ್ರಿ, ಹೆಂಗೆ ಅನುಕೂಲ? ಇಲ್ಲ, ಡ್ರಿಪ್ಪನ್ನೇ ಚೆನ್ನಾಗಿರೋದು ಡ್ರಿಪ್ಪು. ಹರಿ ನೀರಾವರಿಗೆ ನಮ್ಮ ನೀರು 2 ಎಕರೆ ಸತ್ತಾಗ ಆಗಲ್ಲ, ಅವು ಆಗೋದಲ್ಲ, ಅದಕ್ಕೆ ಹನಿ ನೀರಾವರಿ ಮಾಡಿವಿ. 6 ಎಕರೆ ಹನಿ ನೀರಾವರಿ, ಹನಿ ನೀರಾವರಿ ಸಂಪೂರ್ಣ ಆಗ್ತದಂತ ಭರವಸೆದ ಮೇಲೆ ನಾವು ಈಗ ಮಾಡಿವಿ ರೀ. ಹರಿ ನೀರಾವರಿ ಏನಾದ್ರೂ ಬಿಟ್ಟಿದ್ರಪ್ಪ ಅಂತ ನಿಮ್ಗೆ 6 ಎಕರೆ ಆಗ್ತಿದ್ದಲ್ಲ ಈ ನೀರಾವರಿ? ಆಗ್ತಲ್ಲ, 2 ಎಕರೆ ಮಾಡ್ಕೋಬಹುದಾಗಿತ್ತು. ಭಾಳ ಅಂದ್ರೆ 3 ಎಕರೆ ಅಂತೂ ಮ್ಯಾಕ್ಸಿಮಮ್ ಅದು. ಅಷ್ಟಕ್ಕಂತೂ ಅದರ ಹೊರತು ನೀರು ಆಗ್ತದಿಲ್ಲ. ಈಗ ಅದು ನಾವು ಇದು ಡ್ರಿಪ್ ಮಾಡಿದ್ರ ಸಲುವಾಗಿ 6 ಎಕರೆ ನೀರು ಆಗ್ಬೋದಂತ ಈ ಸಂಪೂರ್ಣ ಈಗ ನಾವು ಡ್ರಿಪ್ ಮಾಡಿದ್ದು ಈಗ ಈ ಬೆಳಿಗ್ಗೆ. ಆವಾಗಂದ್ರೆ 3 ಎಕರೆ ಮಾಡಿದ್ವಿ, 3 ಎಕರೆ ಹೋಯ್ತು, ಮತ್ತೆ ಇನ್ನೊಂದು 3 ಎಕರೆ ಮಾಡಿದ್ವಿ, ಈ ಟೈಪ್ ಮಾಡಿದ್ವಿ. ಈ ಸಲ ಕಂಪ್ಲೀಟ್ 6 ಎಕರೆ ಮೆಣಸಿನ್ಕಾಯಿ ಮಾಡಿವಿ, ಸಂಪೂರ್ಣ ನೀರು ಆಗುತ್ತಂತ ಭರವಸೆ ಐತಿ. ಅಂದ್ರೆ 6 ಎಕರೆ ಕೂಡ ಮೆಣಸಿನ್ಕಾಯಿ ಸ್ವಲ್ಪ ಬೇರೆ ಬೇರೆ ಬೆಳೆ ಹಾಕ್ಬೋದಾಗಿತ್ತಲ್ಲ ಹಣ್ಣಿಂದು, ಏನು ಪಪ್ಪಾಯಿ ಗಿಪ್ಪಾಯಿ ಭಾಗದಲ್ಲಿ ಭಾಳ ಹಾಕ್ತಾರೆ. ಹೌದು ಹಾಕ್ತಾರೆ, ಅದು ನೋಡ್ಬೇಕಂತ ನೀರು ಪಪ್ಪಾಯಿಗೆ ಜಾಸ್ತಿ ಬೇಕಂತ ಹೇಳಿದರು. ಅದ್ರ ಸಲುವಾಗಿ ಮತ್ತೆ 1 ಎಕರೆ ಹಾಕಿದ್ರೆ ಉಪಯೋಗ ಇಲ್ಲ, ಅದು ಹಾಕಿದ್ರೆ 3 ಎಕರೆ ಹಾಕ್ಬೇಕು ಇಲ್ಲ 4 ಎಕರೆ ಹಾಕ್ಬೇಕು. ಮತ್ತೆ 4 ಎಕರೆ ಹಾಕೋದಕ್ಕೆ ನೀರು ಸಾಲಲ್ಲ ಅಂದ್ರೆ ಮತ್ತೆ ಉಪಯೋಗ ಇಲ್ಲ. ಆದರೆ ಕಂಪ್ಲೀಟ್ ಮೆಣಸಿನ ಗಿಡಕ್ಕೆ ಸರಿ ಹೋಗ್ಬೋದು ಅಂತೇಳಿ ಇದೊಂದು ಸಲ ಮಾಡಿ ಮುಂದಿನ ಸಲ ಕ್ರಾಪ್ ಚೇಂಜ್ ಮಾಡ್ಬೇಕಂತ ವಿಚಾರ ಐತಿ. ಕೆನಾಲ್ ಕೂಡ ಇಲ್ಲಿ ಬಂದಿದೆ, ಸೀಲ್ ಕೆನಾಲ್ ಈಗ ಬರ್ತಾವ ಅಂತ ಹೇಳಿದ್ರೆ ಬೇಸಿಗೆ ಬಂದ ನಂತರ ಒಂದು ಕೃಷಿ ಹೊಂಡ ಮಾಡಿ ನೀರೆಲ್ಲ ಅದಕ್ಕೆ ಬಿಟ್ಟು ನಂತರ ಪಪ್ಪಾಯಿ ಮಾಡ್ಬೇಕಂತ ವಿಚಾರ ಐತಿ. ಈಗ ನಿಮ್ಮ ಜೊತೆ ನೀವೊಬ್ರು ಹೊಲದಲ್ಲಿ ಇರ್ತೀರಿ, ನಿಮ್ಗೆ ಈ ಒಕ್ಕಲತನದಲ್ಲಿ ಸಹಾಯ ಮಾಡೋರು ಎಷ್ಟು ಜನ ಇದ್ದೀರಿ ಮನೇಲಿ? ಮನೇಲಿ ಯಾರು ಇಲ್ಲರಿ, ನಮ್ಮ ಮಗ ನಾವು ಇಬ್ಬರೇ. ಎಲ್ಲ ಆಳುಗಳನ್ನು ತಗೊಂಡು ನೀವೇ ಮೇಂಟೈನ್ ಮಾಡ್ತೀರಿ? ಆಳುಗಳು ತಗೊಂಡು ನಾವೇ ಮೇಂಟೆನೆನ್ಸ್ ಮಾಡ್ತೀವಿ. ಈಗ ಬಸವರಾಜ ಅಪ್ಪಗೌಡರು, ಈಗ ಒಣ ಬೇಸಾಯ ಈ ನೀರಾವರಿ ಮಾಡೋಕ್ಕಿಂತ ಮುಂಚೆ ಯಾವುದು ನಿಮ್ಗೆ ಒಳ್ಳೇದನ್ನಿಸ್ತಿತ್ತು, ಈಗ ಹೇಗೆ ಅನ್ನಿಸ್ತಿದೆ? ಇದು ಶ್ರಮ ಪಟ್ಟು ಲಾಭ ಇದೆ. ನಮಗೆ ನೀರು ಸಂಪೂರ್ಣ ಆಯ್ತಂದರೆ ಇದರಷ್ಟು ಲಾಭ ಬೇರೆ ಯಾವುದರಲ್ಲಿ ಬರದಲ್ಲ ಅಂತ ನಮಗೆ ಗ್ಯಾರಂಟಿ ಇದೆ. ನೀರಾವರಿ ವ್ಯವಸ್ಥೆ ಇರಬೇಕು, ಇರಬೇಕು ಮೇನ್ ನೀರು ಬೇಕು. ನೀರಿದ್ರೆ ಏನಾದರೂ ಬೆಳಿಬೋದು ಇದರಲ್ಲಿ ಭೂಮಿಯಲ್ಲಿ ಅಂತ ನಮಗೆ ಗ್ಯಾರಂಟಿ ಐತೆ. ನೀರಿನ ಮೂಲ ಐತಪ್ಪ ಅಂತಂದ್ರೆ ಯಾವುದೋ ಒಂದು ಬೆಳೆ ಹಾಕೊಂಡ್ರು ಕೂಡ ಪ್ರಯತ್ನ ಪಟ್ಟರೆ ಎಲ್ಲ ರೈತರಿಗೆ ಸ್ವಲ್ಪ ಉಳಿಬಹುದು, ಉಳಿಬಹುದು ಉಳಿತಿದೆ. ಬೇರೆ ನಾವು ಮಳೆ ಆಧಾರದ ಮೇಲೆ ಮಾಡಿದರೆ ಬೆಳೆ ಬರ್ಬೋದು ಹೋಗ್ಬೋದು. ಈಗ ಸೋಲಾರ್ ಹಾಕೊಂಡಿದ್ದೀರಲ್ಲ, ಇದು ಎಷ್ಟು ತಾಸು ನಡೀತದೆ ನಿಮಗೆ ಸೋಲಾರ್? ಈ ಬಿಸಿಲು ಎಲ್ಲ ಅನುಕೂಲ ವಾತಾವರಣ ನೋಡ್ಕೊಂಡು, ವಾತಾವರಣ ಸೂರ್ಯ ಬಂದ ನಂತರ 8 ಗಂಟೆಗೆ ಸ್ಟಾರ್ಟ್ ಆದ್ದು ತಿರುಗಿ 4:30-5 ಗಂಟೆವರೆಗೆ ನೀ ಕಂಟಿನ್ಯೂಸ್ ಬರ್ತದೆ. ಅಂದ್ರೆ ಸೂರ್ಯನ ಬೆಳಕು ಇರಬೇಕು, ಇರಬೇಕು ನೀರಿನ ಬೋರ್ ವ್ಯವಸ್ಥೆ ಇರಬೇಕು, ಇರಬೇಕು ಅಂದ್ರೆ ಕಂಟಿನ್ಯೂಸ್ ನೀರು ಬರ್ತದೆ. ನಿಮ್ದು ಸೋಲಾರ್ ಇದೆಯಲ್ಲ, ನಿಮ್ ಬೋರ್ ಎಷ್ಟು ತಾಸು ನಡೀತದೆ ಸೋಲಾರ್? ಸೋಲಾರು 8 ತಾಸು ಬರ್ತದೆ ಕಂಟಿನ್ಯೂಸ್. ಅದು ನೀರು ಸರಿ ಇಲ್ಲ, ನೀರು ಕಡಿಮೆ ಇದೆ, ಹಿಡಿದು ಬಿಟ್ಟಂತ ಆದ್ರೂ 8 ತಾಸು ನೀರು ಬರ್ತದೆ. ಇನ್ನೊಂದು ಬೋರಿಗೆ ಕರೆಂಟ್ ಕೊಟ್ಟಿದ್ರೆ? ಇನ್ನೊಂದು ಬೋರಿ ಕರೆಂಟ್, ಅದು 2 ಇಂಚ್ ಐತೆ, ಅದು ಕಂಟಿನ್ಯೂಸ್ ನೀರು ಹೋಗಿತ್ತೈತೆ. ಅದು 14 ಬೋರ್ ಹಾಕ್ಸಿದ್ರಲ್ಲ, 2 ಇದ್ದುದ್ರಲ್ಲಿ ಇಷ್ಟೆಲ್ಲ ಮಾಡ್ಕೊಂಡಿದ್ರಲ್ಲ, ಮತ್ತೆ ಈಗ ಹೇಗೆ ಆಗತ್ತೆ, ಖರ್ಚುಗಳು ಭಾಳ ಆಗತ್ತಲ್ಲ? ಹೌದು, ಜಿಗ್ಗೆ ಖರ್ಚಾಗಿದೆ. ಮತ್ತೆ ಇದರಲ್ಲಿ ಬರ್ಬೋದು ಅಂತ ನಮಗೆ ಭರವಸೆ ಇತ್ತು, ಇನ್ನೂ ಒಂದೊಂದು ಬೋರ್ ಹಾಕ್ಬೇಕಂತ ಪ್ರಯತ್ನ ಐತೆ. ಇನ್ವೆಸ್ಟ್ಮೆಂಟ್ ಜಗ್ಗಿ ಆಗಿದೆ, ಎಲ್ಲ ಫಿನಿಶಿಂಗ್ ಮಾಡಿದ್ವಿ, ಡ್ರಿಪ್ ಮಾಡಿದ್ವಿ, ಮತ್ತೆ ಗೇಟ್ಸ್ ಹಾಕ್ಸಿವಿ, 14 ಬೋರ್ ಹೊಡಿಸಿದ್ವಿ, ಸೋಲಾರ್ ಹಾಕಿದ್ವಿ, ಕರೆಂಟ್ ಹಾಕ್ಸಿವಿ, ಮತ್ತೆ ಈಗ ಶೆಡ್ ಹಾಕ್ಸಿವಿ, ಇನ್ನೊಂದು ರೂಮ್ ಕಟ್ಬೇಕಂತ ಪ್ರಯತ್ನ ಇದೆ. ಅವೆಲ್ಲ ಮಾಡ್ಬೇಕಂತ ಐತೆ. ಲಾಭ ಹೆಂಗ್ ಬರ್ತದ ಬಂದ ನಂತರ ಆ ಲಾಭ ನೋಡ್ಕೊಂಡು ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದ್ವಿ. ಹಾಕಿದ ಬಂಡವಾಳ ಈ 3 ವರ್ಷದಲ್ಲಿ ತಿರುಗಿ ಬರ್ತಾ ಇದೆ? ಈ 3 ವರ್ಷದಲ್ಲಿ ಬಂದಿಲ್ಲ, ಹೋದ ವರ್ಷದಲ್ಲಿ ಮೆಣಸಿನ್ಕಾಯಿ 2.5 ಎಕರೆ ನಾವು ಮಾಡಿತ್ತು, ಅದರಲ್ಲಿ ಲಾಭ ಬಂದಿದೆ, 3.5-4 ಲಕ್ಷ ರೂಪಾಯಿ ಬಂದಿದೆ ಅಂತ ನಮ್ಗೆ ಅನ್ಸಿದೆ. ಅಂದ್ರೆ ಒಟ್ಟಿನಲ್ಲಿ ಹಾಕಿದ ಬಂಡವಾಳ ಕೂಡ ಒಂದ್ ತಿರುಗಿ ಬಂತಪ್ಪ ಅಂದ್ರೆ ಸಾಕು, ಅಂದ್ರೆ ಲಾಸ್ ಆಗೋ ಸಮಯ ಬಂತಪ್ಪ ಅಂದ್ರೆ ಬಹಳ ಕಷ್ಟ, ಬಹಳ ಕಷ್ಟ ಆಗ್ತದ. ಲಾಸ್ ಆಗ್ಬಾರ್ದು, ನಾ ಹಾಕಿದ ಬಂಡವಾಳ ಬಂದ್ರೆ ಪರವಾಗಿಲ್ಲ, ಈ ಬೆಳೆ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಬೆಳಿಗ್ಗೆ ಆದ್ರೂ ನಾವು ಲಾಭ ತೆಗಿತೀವಿ ಅಂತ ಕಾನ್ಫಿಡೆಂಟ್ ಐತೆ. ಈ ಬೆಳಿಗ್ಗೆ ತೆಗಿಬೇಕಂದ್ರೆ ಪ್ರಾಬ್ಲಮ್ ಆಗ್ತದೆ. ಕಂಟಿನ್ಯೂಸ್ ನಾವು ಮಾಡ್ಕೊಂತ ಹೋಗ್ತೀವಲ್ಲ, ಒಂದು ವೇಳೆಗೆ ಆದ್ರೂ ಅದು ನಾವೇನು ಹಾಕಿರ್ತೀವಿ ಅಮೌಂಟು, ಆ ಅಮೌಂಟ್ ಬಂದಂದ್ರೆ ನಾವು ಕಂಟಿನ್ಯೂಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರ್ತದೆ. ಈಗ ಬಸವರಾಜ ಅಪ್ಪಗೌಡರು, ಈಗ ನೀವು ಮೆಣಸಿಗೆ ಹಾಕೊಂಡಿರಿ, 6 ಎಕರೆ ಡ್ರಿಪ್ ಹಾಕೊಂಡಿದ್ದೀರಿ, ಮತ್ತೆ 1 ಎಕರೆಯಷ್ಟು ಭಾಗ ಮಲ್ಚಿಂಗ್ ಮಾಡಿರಿ, ಪೇಪರ್ ಹಾಕಿದ್ರಿ, ಯಾಕೆ ಪೂರ ಹಾಕಿಲ್ಲ, ಮತ್ತೆ ಯಾಕೆ ಅರ್ಧ ಹಾಕಿದ್ರಿ, ಏನು ವ್ಯವಸ್ಥೆ? ಇಲ್ಲ, ನಾವು ಪೂರ್ತಿ ಆಗ್ತದಂತೇಳಿ ತರಿಸಿದ್ದೀವಿ ನಾವು, ಅದು 6 ಎಕರೆಗೆ ಅಂತೇಳಿ ಕೊಟ್ಟಿದ್ರು ಅವರು. 6 ಎಕರೆಗೆ ಆಗಲಿಲ್ಲ ಅದು, ಅದು 6 ಎಕರೆ ಸ್ವಲ್ಪ ಜಾಸ್ತಿನೇ ಐತೆ ಭೂಮಿ, ಅದು 6 ಎಕರೆಗೆ ಆಗಲಾರ್ದ ಕಾರಣ ಅದು ಅದಷ್ಟು ಉಳಿತೀವಿ. ಮತ್ತೆ ತರಿಸಿ ನಾವು ಹಾಕ್ಬೇಕಂತ ಮಾಡಿದ್ವಿ, ಅದು ಈಗ ಪೇಪರ್ ಹಾಕಿದ್ದು ಏನು ಖರ್ಚು ಬರ್ತದೆ, ಇಳುವರಿ ಎಷ್ಟು ಬರ್ತದೆ, ಮತ್ತೆ ಪೇಪರ್ ಹಾಕ್ಲಾರ್ದು ಖರ್ಚು ಎಷ್ಟು ಬರ್ತದೆ, ಮತ್ತೆ ಅದು ಇಳುವರಿ ಎಷ್ಟು ಬರ್ತದೆ ಅಂತ ನೋಡೋದ್ರ ಸಲುವಾಗಿ ಅದನ್ನು ಬಿಟ್ಟಿವಿ ನಾವು. ಹೇಗೆ ಅನಿಸ್ತಿದೆ ಈ ಪೇಪರ್ ಮಲ್ಚಿಂಗ್ ಹಾಕಿದ್ದು ಮತ್ತೆ ಹಾಕ್ಲಾರ್ದು? ಹಾಕಿದ್ದೇ ಚೆನ್ನಾಗಿ ಅನಿಸ್ತದೆ, ಪೇಪರ್ ಹಾಕಿ ಅದು ಖರ್ಚು ಕಡಿಮೆ ಬರ್ತದೆ, ಕಳೆ ಭಾಳ ಇರಲ್ಲ, ಆಮೇಲೆ ನೀರು ಫಲವತ್ತತೆ ಜಾಸ್ತಿ ಆಗ್ತದೆ, ಗೊಬ್ಬರ ಹೊರಗೆ ಹೋಗಲ್ಲ, ಮತ್ತೆ ಆಮೇಲೆ ಹಸಿ ಮಾತ್ರ ಸಂಪೂರ್ಣ ಅದು ಹಿಡಿದಿಟ್ಕಂತದ, ಆವಿಯಾಗಿ ಹೋಗೋದಿಲ್ಲ ನೀರು, ಆವಿಯಾಗಿ ಹೋಗಲ್ಲ, ಅದು ಓಪನ್ ಪ್ಲೇಸ್ನಲ್ಲಿ ಆವಿಯಾಗಿ ಹೋಗ್ತದೆ. ಅದಕ್ಕೆ ಜಾಸ್ತಿ ನೀರು ಬೇಕು, ಇದಕ್ಕೆ ಕಡಿಮೆ ನೀರು ಬೇಕು. ಮಲ್ಚಿಂಗ್ ಹಾಕೋದು ಉತ್ತಮ, ಮಲ್ಚಿಂಗ್ ಹಾಕೋದು ಉತ್ತಮ. ಖರ್ಚು ನೋಡಿದಾಗ ಈ ಕೂಲಾಳ ಖರ್ಚು ಕಸ ತೆಗೆದು ಮಲ್ಚಿಂಗ್ ಪೇಪರ್ ಖರ್ಚು, ಅದು ಮಳೆ ಆಧಾರದ ಮೇಲೆ ಮಳೆ ಜಾಸ್ತಿ ಆ ಪ್ರಮಾಣದಲ್ಲಿ ಬಂತಂದ್ರೆ ಈ ಲೇಬರ್ದೇ ಖರ್ಚು ಜಾಸ್ತಿ ಆಗ್ತದಲ್ಲ ಹೊರತು ಪೇಪರ್ ಹಾಕಿದ್ದು ಕಡಿಮೆ ಆಗ್ತದೆ. ಆಮೇಲೆ ಪೇಪರ್ ಹಾಕಿದ್ದಕ್ಕೆ ಕಸ ಬರಲಿಲ್ಲ ಅಂತಂದರೆ ಮತ್ತು ಕಸ ಬಂದಿಲ್ಲ ಅಂದಾಗೆ ಫಲವತ್ತತೆ ಜಾಸ್ತಿ ಆಗ್ತದೆ, ಆ ಇಳುವರಿ ಕೂಡ ಜಾಸ್ತಿ ಬರ್ತದೆ. ಈಗ ಫಿನಿಶಿಂಗ್ ಹಾಕಿದ್ರಲ್ಲ ಹೊಲಸತ್ತು, ಫಿನಿಶಿಂಗ್ ಹಾಕಿದ್ರಿ, ಕಂಬ ಹಾಕಿದ್ರಿ, ಒಂದು ತಂತಿ ಬೇಲಿ ಹಾಕಿದ್ರಿ, ಇದು ಖರ್ಚು ಎಷ್ಟು ಬಂತು ಕೊಡ್ರೆ? ಇದು ಟೋಟಲು ಹಾಕಿದ್ದು 100,000 ರೂಪಾಯಿ ಬಂತು. ಇದು ಸರೌಂಡಿಂಗ್ ತಂತಿ ಮತ್ತು ಕಂಬ ಮತ್ತು ಅದರ ಲೇಬರ್ ಖರ್ಚು ಎಲ್ಲ ಒಂದು ಎಲ್ಲ ಖರ್ಚು 100,000 ಚಿಲ್ಲರೆ ಬಂತು ಟೋಟಲು. ಆವಾಗ ನಾವು ಎಲ್ಲ ಡ್ರಿಪ್ಪು ಅದೆಲ್ಲ ಮಾಡಿದ್ದಂದರೆ ಒಂದು 6-7 ಲಕ್ಷ ರೂಪಾಯಿ ಖರ್ಚು ಬಂತು. ಅಂದರೆ ಈ ಕಂಬಗಳು 6 ಫೀಟ್ ಅದಾವ 7 ಫೀಟ್ ಅದಾವ? 7 ಫೀಟ್ ಇದಾವ. ಕಂಬದಿಂದ ಕಲ್ಬಕ್ಕೆ ಈ ಫಿನಿಶಿಂಗ್ ಎಷ್ಟು? 10 ಫೀಟ್ ಅದ? 10 ಫೀಟ್. ಹಾಕೊಂಡಿದ್ದಕ್ಕೆಲ್ಲ ಅನುಕೂಲ ಆಗ್ಯದ? ಅನುಕೂಲ ಆಗ್ಯದ. ಯಾವ ದನ ಬರಲ್ಲ, ಕರ ಬರಲ್ಲ, ಏನಿಲ್ಲ, ಸೇಫ್ಟಿ ಇರ್ತದೆ. ಏನು ಸಾಮಾನು ಇದ್ದರೂ ಒಳಗಡೆ ಇರ್ತವೆ, ಹೊರಗೆ ಏನು ಆಗಲ್ಲ. ಮತ್ತೆ ಯಾರು ಬಂದು ಹೋಗಬೇಕಾದ್ರೂ ಸ್ವಲ್ಪ ಹಿಂದ ಮುಂದೆ ನೋಡ್ಬೇಕಾಗ್ತದೆ, ಬೇಕಿದ್ದವರೇ ಬರಬೇಕಲ್ಲ ಹೊರತು ಬೇರೆಯವರು ಬರಲ್ಲ. ಈಗ ಬಸವರಾಜ್ ಗೊಬ್ಬರ ಇಷ್ಟೆಲ್ಲ ಮಾಡಬೇಕು, ಸೋಲಾರ್ ಪಂಪ್ ಸೆಟ್ ಹಾಕೊಂಡಿರಿ, ಮತ್ತೆ ಕರೆಂಟಿನ ವ್ಯವಸ್ಥೆ, ಯಾರಕ್ರೆ ಈಗ ಕೂಲಾಳಗಳು, ಖರ್ಚು ಜಾಸ್ತಿ ಬರ್ತದೆ. ಈ ಡ್ರಿಪ್ಪಿಗೆ ಏನಾದರೂ ಸಹಾಯ ಸೌಲಭ್ಯ, ಏನಾದರೂ ಸಬ್ಸಿಡಿ? ಏನು ಸಬ್ಸಿಡಿ ಇಲ್ಲಿವರೆಗೆ ಅಂತೂ ಏನು ಕೊಟ್ಟಿಲ್ಲ. ಆವಾಗೇನೋ ಕಲ್ಲಂಗಡಿ ಮಾಡಿದಾಗ ಏನೋ ಮಲ್ಚಿಂಗ್ ಪೇಪರ್ಗೆ ಏನೋ ಕೊಟ್ಟಿದ್ರು, ಈ ಸಲ ಮಲ್ಚಿಂಗ್ ಹಾಕಿದ್ದಕ್ಕೆ ಏನೋ ಸಬ್ಸಿಡಿ ಕೊಡ್ತು ಅಂತ ಹೇಳ್ಯಾರ, ಇಲ್ಲಿವರೆಗೆ ಇನ್ನೂ ಕೊಟ್ಟಿಲ್ಲ. ಡ್ರಿಪ್ಪಿಗೆ ಸಬ್ಸಿಡಿ 90% ಸಬ್ಸಿಡಿ ಇತ್ತು, ಆದರೂ ನಾವು 1 ಎಕರೆಗೆ 16,000 ರೂಪಾಯಿ ಕೊಟ್ಟಿವಿ ಅವ್ರಿಗೆ ಮಾಡೋರಿಗೆ. ಅವರು ಸಬ್ಸಿಡಿ ಏನು ಬಂತು ಅವ್ರು ತೊಗೊಂಡ್ರು, ನಾವು 1 ಎಕರೆಗೆ 16,000 ಇಲ್ದಂಗೆ ನಾವು ಕೊಟ್ಟಿವಿ. ರೈತರು ಒಂದಿಗೆ ಕೊಟ್ಟು ಮಾಡ್ಸ್ಕೊಂಡ್ವಿ, ಮಾಡ್ಕೊಂಡ್ವಿ. 6 ಎಕರೆಗೆ 100,000 ರೂಪಾಯಿ ನಾವು ಕೊಟ್ಟಿವಿ. ಈಗ ಗೊಬ್ಬರ ಇಡಕ್ಕೆ ಮತ್ತೆ ನೀರು ಬಿಡಕ್ಕೆ ಈಗ ಹೆಂಗ್ ಸ್ಪ್ರೇ ಮಾಡ್ತಿರೋ ಅಥವಾ ಈಗ ಡ್ರಿಪ್ ಮೂಲಕನೇ ಇನ್ನು ಫರ್ಟಿಲೈಸರ್ ಕೊಡ್ತಿರೋ ಹೇಗೆ? ಫರ್ಟಿಲೈಸರು ಒಂದು ಅದು ಸಿಂಟೆಕ್ಸ್ ಇದೆ 1,000 ಲೀಟ್ರದ್ದು, ಅದರೊಳಗೆ ಹಾಕಿ ಬಿಡ್ತೀವಿ. ಅದರೊಳಗೆ ಹಾಕಿ ಕಲಿಸಿ ಬೆಳಿಗ್ಗೆ ಕೊಡ್ತೀವಿ. ಏನು ಕೊಡಬೇಕು ಕಾಲಕಾಲಕ್ಕೆ ಅನುಭವ ನಿಮ್ಗೆ ಸಿಕ್ಕದ ಮತ್ತೆ ಏನಾದ್ರು ಮಾಹಿತಿ? ನಮ್ಮ ಮಗ್ಗ ಎಲ್ಲ ಚೆನ್ನಾಗಿ ಗೊತ್ತು, ಎಲ್ಲ ಯಾವ ಟೈಮಿಗೆ ಏನೇನು ಕೊಡಬೇಕು, ಯಾವ ಟೈಮಿಗೆ ಯಾವ ಗೊಬ್ಬರ ಕೊಡಬೇಕು, ಯಾವ ಟೈಮಿಗೆ ಯಾವ ಎಣ್ಣೆ ಹೊಡಿಬೇಕು, ಅದರ ಬಗ್ಗೆ ಪರಿಪೂರ್ಣ ಮಾಹಿತಿ ಅವರಿಗಿದೆ. ನಾವು ಅದರಿಂದ ನಾವು ನೋಡ್ಕೊಂತ ಹೋಗ್ತೀವಿ. ನಮಗೆ ಅಷ್ಟು ಮಾಹಿತಿ ಇಲ್ಲ. ಸಿಂಪಡಿಸೋಕು ಮತ್ತು ಭೂಮಿಗೆ ಕೊಡೋಕು ಹೆಂಗೆ ಅನಿಸುತ್ತೆ? ಇಲ್ಲಿ ಡ್ರಿಪ್ ಮುಖಾಂತರ ಕೊಡೋದು ಚೆನ್ನಾಗಿರ್ತದೆ. ಡ್ರಿಪ್ ಮುಖಾಂತರ ಕರೆಕ್ಟು ಅಲ್ಲಿ ಸ್ಪಾಟಿಗೆ ಹೋಗಿ ಗೊಬ್ಬರ ಬಿಡ್ತದೆ, ಗೊಬ್ಬರ ವೇಸ್ಟ್ ಆಗಲ್ಲ. ಮತ್ತು ಕೈಗೊಬ್ಬರ ಏನು ನಾವು ಕೊಡ್ತೀವಿ, ಕೈಗೊಬ್ಬರ ಮಳೆ ಬಂದರೆ ಹರ್ಕೊಂಡು ಹೋಗ್ತದೆ, ಅದರಲ್ಲಿ ಹಾವೇ ಆಗಿ ಒಂದಿಷ್ಟು ಹೋಗ್ತದೆ, ಅದು ವೇಸ್ಟೇಜ್ ಜಾಸ್ತಿ ಹೋಗ್ತದೆ, ಒಂದು 30% ವೇಸ್ಟೇಜ್ ಹೋಗ್ತದೆ. ಇದರಲ್ಲಿ ಏನು ಒಂದು 10% ಕೂಡ ಹೋಗಲ್ಲ. ಈಗ ನಾವು ಡೈರೆಕ್ಟ್ ಗೊಬ್ಬರ ಕೊಡೋಕ್ಕೂ ಮತ್ತು ನೀರನ್ನ ಕೊಡೋ ಗೊಬ್ಬರಕ್ಕೂ ಅವನು ಬಳಕೆ ಮಾಡ್ತಾರೆ ಹೇಗೆ? ಈಗಿಲ್ಲ, ಡ್ರಿಪ್ ಮುಖಾಂತರ ಕೊಡೋಂಥದ್ದೇ ಗೊಬ್ಬರ ತೊಗೊಂಬಂದೀವಿ ನಾವು. ಅದರಲ್ಲೇ ಅದು ಶುಗರ್ ಟೈಪ್ ಇರ್ತದೆ ಇದು ಗೊಬ್ಬರ, ಅದು ತಂದು ನೀರಿನಲ್ಲಿ ಕಲಸಿಬಿಟ್ರೆ ಒಂದು 10 ನಿಮಿಷದಲ್ಲಿ ಕರಿಗೋಗ್ಬಿಡ್ತದೆ. ಆ ನೀರು ಗೊಬ್ಬರ ಸಪ್ಲೈ ಮಾಡ್ತದೆ. ಮತ್ತೆ ದನಕರುಗಳು ಏನಾದರೂ ಸರ್ಕಾರಿ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀರಾ ಅಥವಾ ಏನು ಈ ಒಂದು ಕೊಟ್ಟಿಗೆ ಗೊಬ್ಬರ ದನ ಗೊಬ್ಬರ? ದನಕರ ಗೊಬ್ಬರ ಆವಾಗ ನಾವು ಇದು ಹೊಲ ಬೋರ್ ಹಾಕ್ಸಲಕ್ಕಿಂತ ಮುಂಚೆ ಅದು ಗೊಬ್ಬರ ಎಲ್ಲ ಹೊಡೆದು ಇಲ್ಲಿ ಸ್ಟಾಕ್ ಮಾಡಿ ಅದನ್ನು ಕೊಳಿಸಿ ಆಮೇಲೆ ಟ್ಯಾಕ್ಟರ್ ತಗೊಂಡು ಈ ಭೂಮಿಯಲ್ಲಿ ಎಳಿತಿದ್ವಿ ನಾವು. ಆವಾಗ ಗೊಬ್ಬರ ತುಂಬಿದ್ದು ಮೊನ್ನೆ ಒಂದು ಸ್ವಲ್ಪ ಹಾಕಿವಿ ಈ ಬೆಳೆ ಮಾಡಿದ ಮೇಲೆ. ಮೊದಲು ಜಿಗ್ಗೆ ಗೊಬ್ಬರ ಹಾಕಿವಿ, ಯಾರನ್ನ ಕೇಳಿದ್ರೆ ಗೊಬ್ಬರ ಹಾಕ್ಬಿಟ್ರಿ ಈ ಹೊಲಕ್ಕೆ ಜಿಗ್ಗೆ ಆಗ್ಯದ ಜಾಸ್ತಿ ಆಗ್ತದೆ ಅಂತೇಳಿ ಅಂದಕ್ಕೆ ಈ ವರ್ಷ ಗೊಬ್ಬರ ಹಾಕಿಲ್ಲ, ಮುಂದಿನ ಸಲ ಹಾಕ್ಬೇಕಂತ ವಿಚಾರ. ಸರ್ಕಾರಿ ಗೊಬ್ಬರ? ಸರ್ಕಾರಿ ಗೊಬ್ಬರ ಭಾಳ ಕಡಿಮೆ, ಇಲ್ಲಿ ಭಾಳ ಯೂಸ್ ಮಾಡಲ್ಲ. 1.5 ಎಕರೆಗೆ ಒಂದು ನಾವು ಓಪನ್ ಪ್ಲೇಸ್ ಇತ್ತು, ಮಲ್ಚಿಂಗ್ ಇದ್ದಿಲ್ಲ, 1.5 ಎಕರೆಗೆ 15 ಚೀಲ ಗೊಬ್ಬರ ಕೊಟ್ಟಿದ್ವಿ ನಾವು. ಈಗ ಬಸವರಾಜ ಗೌಡ್ರೆ, ಈಗ ಒಂದು 2-3 ವರ್ಷ ಹಿಂದೆ ಒಣ ಬೇಸಾಯ ಮಾಡೋದಕ್ಕೂ ಮತ್ತು ಈಗ ತೋಟಗಾರಿಕೆ ಬಂದಮೇಲೆ ಹೆಂಗೆ ಅನಿಸ್ತದೆ ಖರ್ಚು, ವೆಚ್ಚ, ಆದಾಯ, ಲಾಭ, ನಷ್ಟ? ಖರ್ಚು ಜಾಸ್ತಿ ಆಗ್ತದೆ, ಖರ್ಚಿಗೆ ತಕ್ಕ ಬೆಳೆ ಬರ್ತದೆ. ನೀರಿಂದೊಂದು ಸೌಲಭ್ಯ ಇದ್ದಂದರೆ ಅದಕ್ಕಿಂತ ಉತ್ತಮ ನಾವು ಲಾಭ ತಗೊತೀವಿ. ಆದ್ರೆ ಕಂಟಿನ್ಯೂಸ್ ನಾವು ಹೊಲದಲ್ಲಿ ಇರಬೇಕದು, ಪ್ರತಿದಿನ ಕೆಲಸ ಇರ್ತದೆ. ಅದು ಡ್ರಿಪ್ ಕೆಲಸ, ನೀರು ಬಿಡೋದು, ಗೊಬ್ಬರ ಕೊಡೋದು, ಇದು ಕಂಟಿನ್ಯೂಸು ನಾವು ಇರಲೇಬೇಕಿಲ್ಲಿ. ಅಂದರೆ ಈಗ ಆಳು ಹಚ್ಚಿದ್ರು ಕೂಡ ನಾವು ಮಾನಿಟರ್ ಮಾಡೋಕೆ ಮನೆಯವರೊಬ್ಬರು ಇರಬೇಕು. ಮೇಂಟೆನೆನ್ಸಿಗೆ ಮಾತ್ರ ಇರಬೇಕು ನಾವು. ಆಳಿಲ್ಲಾಂದ್ರೂ ನಾವೇ ಮಾಡ್ಬೋದು, ಒಂದು ವೇಳೆ ಆಳಿದ್ರೂ ಮೇಂಟೆನೆನ್ಸಿಗೆ ನಾವು ಇರಬೇಕು. ಯಾವ ಟೈಮಿಗೆ ಯಾವ ಗೊಬ್ಬರ ಕೊಡಬೇಕು, ಯಾವ ಇದು ಮಾಡಬೇಕು, ಯಾವ ಹಾಲು ತಿರ್ಬೇಕು, ಯಾವ ಹಾಲು ಬಂದ್ ಮಾಡಬೇಕು, ಅವೆಲ್ಲ ನಾವಿದ್ರೇ ಕರೆಕ್ಟ್ ಮೇಂಟೆನೆನ್ಸ್ ಆಗ್ತದೆ. ಒಳ್ಳೆಯದು ಬಸವರಾಜ ಗೊಬ್ಬರ್ರೆ, ಸಾಕಷ್ಟು ಒಣ ಬೇಸಾಯದಿಂದ ನೀರಾವರಿಗೆ ಬಂದ್ರಿ. ಇದುವರೆಗೆ ಮಾನ್ವಿ ತಾಲೂಕಿನ ಬಲ್ಲಟಗಿ ಗ್ರಾಮದ ಬಸವರಾಜ್ ಅವರ ಮೆಣಸಿನಕಾಯಿ ಹಾಗೂ ಸೋಲಾರ್ ಪಂಪ್ಸೆಟ್ನ ಅನುಭವಗಳನ್ನು ಕೇಳಿದ್ರೆ.

ಹಸರು ಅಂಚಿನಿ ಚಡ್ಡಿ ಚೆಡ್ಡೆಲ್ಲ ಜಲುತಾರ ಹಸರು ಅಂಚಿನಿ ಚಡ್ಡಿ ಚೆಡ್ಡೆಲ್ಲ ಜಲುತಾರ ಚಂದಾಗಿ ಉಡು ಸರಿ ನಂದ ಬಲ ಮಗ ಜೋಜೋ ಚಂದಾಗಿ ಉಡು ಸರಿ ನಂದ ಬಲ ಮಗ ಜೋಜೋ ಹಸರು ಅಂಚಿನಿ ಟೋಪಿ ಟೋಪೆಲ್ಲ ಜಲುತಾರ